ಕನಸೊಂದು ಬೀಳುತ್ತಿದೆ. ವ್ಯಾಮೋಹವ ಕೇವಲ ಮಾತಿನಲ್ಲಿ ಹೇಳಲು ಬರಬಹುದೇ? ನಿನ್ನ ನೋಡಿದ ಮೇಲೆಯೂ ಪ್ರೀತಿಯಲ್ಲಿ ಬೀಳದೆ ಇರಬಹುದೇ? ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ. ಕಣ್ಣಲ್ಲಿ ಮೂಡಿದೆ ಹನಿಗವನ ಕಾಯಿಸಿನಿ ಕಾಡಿದರೆ ನೂತನ ಭಾವದ ಆಗಮನ ನೀ ಬಿಡದೆ ನೋಡಿದರೆ ನಿನ್ನ ಧಾರದಿ ನಿನ್ನದೆ ತೋಳಿನಲ್ಲಿ ಹೀಗೆಯೇ ಇರಬಹುದೇ? ಈ ಧ್ಯಾನವ ಕಂಡರೆ ದೇವರಿಗೂ ಕೋಪವು ಬರಬಹುದೇ? ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದ್ದೆ, ಎಲ್ಲಿ ಒಲವಾಗಿದೆ ಎಂದು ಕನಸೊಂದು ಬೀಳುತ್ತಿದ್ದೆ. ಬೀಸಣಿಕೆ ನೀ ಬರುವ ದಾರಿಯಲ್ಲಿ ಓಡಿದೆ ದೂರಕ್ಕೆ ಬೇಸರಿಕೆ ನೀನಿರುವ ಊರಿನಲ್ಲಿ. ಅನುಮಾನವೇ ಇಲ್ಲದೆ ಕನಸಿನಲ್ಲಿ ಮೆಲ್ಲಗೆ ಬರಬಹುದೇ? ಅಲೆಮಾರಿಯ ಹೃದಯದ ಡೇರೆಯಲ್ಲಿ ನೀನು ಇರಬಹುದೇ? ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದ್ದೆ, ಇಲ್ಲೇ ಒಲವಾಗಿದೆ ಎಂದು ಕನಸೊಂದು ಬೀಳುತ್ತಿದೆ. ವ್ಯಾಮೋಹವ ಕೇವಲ ಮಾತಿನಲ್ಲಿ ಹೇಳಲು ಬರಬಹುದೇ? ನಿನ್ನ ನೋಡಿದ ಮೇಲೆಯೂ ಪ್ರೀತಿಯಲ್ಲಿ ಬೀಳದೆ ಇರಬಹುದೇ? ಎಲ್ಲೋ ಮಳೆಯಾಗಿದೆ ಎಂದು ತಂಗಾಳಿಯು ಹೇಳುತ್ತಿದೆ.